ಎಲ್ಲ ವಿಚಾರಗಳನ್ನು ಶಿಕ್ಷಣದ ಮೂಲಕ ಅಂದರೆ ಮಕ್ಕಳಿಗೆ ಪಾಠದ ಮೂಲಕ ತಿಳಿಸಬೇಕೆನ್ನುವುದೇ ಈಗಿನ ಹೊಸ ಶಿಕ್ಷಣ ನೀತಿ. ಅದನ್ನು ಹಿಂದಿನಿಂದಲೂ ನಾನು ಅಳವಡಿಸಿಕೊಂಡು ಬಂದವನು. ನಾನು ಒಂದು ರೀತಿಯಲ್ಲಿ ಅದು ಜೀವನ ಶಿಕ್ಷಣ, ಜೀವನ ಶಿಕ್ಷಣ ಆಗಬೇಕಂತ. ಈಗ ಎಲ್ಲರಿಗೂ ಕಂಪ್ಯೂಟರ್ ಇಂಜಿನಿಯರೋ ಡಾಕ್ಟರೋ ಮತ್ತೊಂದೋ ಇನ್ನೊಂದು ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಸುತ್ತಮುತ್ತ ಇರುವಂತಹ ಪರಿಸರದಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅಥವಾ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಬೇಕು. ಶಿಕ್ಷಣದಿಂದ ಸಾಧ್ಯ ಆಗಬೇಕು ಅನ್ನೋದೇ ಶಿಕ್ಷಣದ ಮುಖ್ಯ ಉದ್ದೇಶ ಆಗಬೇಕು. ಈಗ ಇತ್ತೀಚಿನ ದಿನಗಳಲ್ಲಿ ಅದನ್ನು ಅನುಷ್ಠಾನ ಮಾಡಿ ಅದನ್ನು ಈಗ ಅಳವಡಿಸಿಕೊಂಡಿದ್ದಾರೆ. ಅದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ಪಾಠವನ್ನು ಮಕ್ಕಳಿಗೆ ಮಾಡಬೇಕು. ನಾನು ಅದನ್ನೇ ಅಳವಡಿಸಿಕೊಂಡದ್ದು. ಈಗ ಪಾಠ ಮಾಡುವಾಗ ಒಂದು ಈಗ ಮಳೆಗಾಲ ಪ್ರಾರಂಭ ಆಗ್ತದೆ, ನಮ್ಮ ಶಾಲೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಹಳ್ಳಿಯ ಮಕ್ಕಳೇ ಬರೋದು, ಅವ್ರ ಹತ್ರ ಕೇಳೋದು ನಿಮ್ಮಲ್ಲಿ ಅಗೆ ಹಕ್ಕಿ ಆಯ್ತಾ? ನಮ್ಮ ಕುಂದಾಪುರ ಭಾಷೆಯಲ್ಲಿ ಅಗೆ ಅಂತ ಹೇಳಿದರೆ ನೇಜಿ ಹಾಕೋದು. ಅಗೆ ಹಾಕಿ ಆಯ್ತಾ? ಇಲ್ಲ ಸರ್, ಇನ್ನೂ ಹಾಕಲಿಲ್ಲ. ಹಾಂ, ಆಮೇಲೆ ಪುನಃ ಅಂದರೆ ಶಿಕ್ಷಕ ಏನು ಮಾಡಬೇಕಂತ ಹೇಳಿದರು, ಒಂದು ದಿವಸ ಮಾತ್ರ ಮಾಡಿದರೆ ಪ್ರಯೋಜನ ಇಲ್ಲ, ನಿರಂತರವಾಗಿ ಮಕ್ಕಳಿಗೆ ಅದನ್ನು ನೆನಪಿಸಬೇಕು, ನಿರಂತರವಾಗಿ ಮಕ್ಕಳಿಗೆ ಅದನ್ನು ತಿಳಿಸಬೇಕು. ಹಾಂ, ಎರಡನೇ ಇನ್ನು ಸ್ವಲ್ಪ ದಿವಸ ಬಿಟ್ಟು ಮತ್ತೆ ಕೇಳೋದು, ನಿಮ್ಮಲ್ಲಿ ಹಾಗೆ ಹೌದು, ಯಾರ್ಯಾರ ಮನೇಲಿ ಹಾಗೆ ಹಾಕಿದ್ದಾರೆ? ನಮ್ಮಲ್ಲಿ ಹಾಕಿದ್ರು ಸರ್, ನಮ್ಮಲ್ಲಿ ಹಾಕಿದ್ದು, ನಮ್ಮಲ್ಲಿ ಹಾಕಿದ್ದು. ಸರಿ, ಹಾಗೇನು ಏನು ಮಾಡ್ತಾರೆ, ಹಾಗೆ ಗದ್ದೆ ಎಲ್ಲ ಹೂಡಿ ಎಲ್ಲ ಆದಮೇಲೆ ಹಾಗೆ ನೆಡ್ತಾರೆ, ಹಾಗೆ ಕಿತ್ತು ನೆಡ್ತಾರೆ. ನೆಡುವಾಗ ಅದಕ್ಕೊಂದು ಲೆಕ್ಕ ಇದೆ, ಒಂದು ಆಳು ಹಾಗೆ ಅಂದರೆ ಎಷ್ಟು ಸೂಡಿ, ಎಷ್ಟು ಹಿಡಿ ಬರುತ್ತೆ, ಒಂದು ಹಿಡಿ ಅಂತ ಹೇಳಿದರೆ ಎರಡು ಸೂಡಿ, ಎಷ್ಟು ಹಿಡಿ ಬರುತ್ತೆ, 30 ಹಿಡಿ ಬರುತ್ತೆ. ಹಾಂ, ನೀನು ಗದ್ದೆ ರಜೆ ಇದ್ದಲ್ಲ ಗದ್ದೆ ಹೋಗಿದ್ಯಾ? ಹೌದು. ನೀ ಎಷ್ಟು ಹಿಡಿ ಹೊರತೆ? ನಾನೊಂದು 10 ಹಿಡಿ ಹೊರತೆ. ಆದ್ದರಿಂದ ಅದನ್ನೆಲ್ಲ ಮಕ್ಕಳಿಗೆ ತಿಳಿಸ್ತಾ ಬಂದು ಆಮೇಲೆ ಪುನಃ ಪುನಃ ಕೇಳಬೇಕು. ಈಗ ಕಳೆ ಕಿತ್ತ ಅದಾದ್ಮೇಲೆ ಕಳೆ ಕೇಳಬೇಕು, ಕಳೆ ಕಿತ್ತಾಯ್ತಾ? ಹೌದು. ಹಾಂ, ಕಳೆ ಗಿಡ ಏನೆಲ್ಲ ಕಳೆ ಗಿಡ ಇದೆ ಅದರೊಳಗೆ, ನಳಿಯಾವು, ಆಮೇಲೆ ಹರ್ಲಿ, ಹಿಂಗೆ ಬೇರೆ ಬೇರೆ ಎಲ್ಲ ಜಾತಿ ಅದರೊಳಗೂ ಬೇರೆ ಬೇರೆ ಜಾತಿ ಇದೆ, ಅದನ್ನೆಲ್ಲ ಕೀಳಬೇಕು. ಯಾಕಂದರೆ ಅದು ಇದ್ದರೆ ಏನು ತೊಂದರೆ ಆಗುತ್ತೆ, ಅದು ಇದ್ದರೆ ನಾವು ಯಾವ ಬೇಸಾಯವನ್ನು ಮಾಡ್ತೇವೆ ಮುಖ್ಯವಾದ ಬೇಸಾಯಕ್ಕೆ ತೊಂದರೆ ಕೊಡ್ತದೆ ಅದು ಅನ್ನೋದನ್ನು ಮಕ್ಕಳಿಗೆ ಆಗಾಗ ತಿಳಿಸ್ಬೇಕು. ಆಮೇಲೆ ನಾವು ಇನ್ನೊಂದು ಕೆಲಸ ಶಿಕ್ಷಕ ಮಾಡಲಿಕ್ಕೆ ಸಾಧ್ಯ ಇದೆ, ಅಂದರೆ ಆಸಕ್ತಿ ಇರುವಂಥ ಶಿಕ್ಷಕರು ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಈಗ ನಾನು ಒಂದಿಷ್ಟು ನಮ್ಮಲ್ಲಿ ಈಗ ಬೆಂಡೆ ಮಳೆಗಾಲದಲ್ಲಿ ಬೆಂಡೆ ನೆಡ್ತೇನೆ ನಾನು, ಆಗ ಒಂದಿಷ್ಟು ಬೆಂಡೆ ಬೀಜ ತಗೊಂಡೋಗಿ ಮಕ್ಕಳಿಗೆ ಕೊಡ್ತೇನೆ. ನಮ್ಮ ಕ್ಲಾಸಲ್ಲಿ ಒಂದು 20 ಮಕ್ಕಳಿದ್ದರೆ 20 ಬೆಂಡೆ ಬೀಜ ತಗೊಂಡೋಗಿ ಕೊಡ್ತೇನೆ, ಶಾಲೆಯಲ್ಲಿ 4 ಬೆಂಡೆ ಬೀಜ ನೆಡ್ತೇನೆ. ಇದೆಲ್ಲ ಪ್ರಾಮಾಣಿಕವಾಗಿ ಮಾಡಿದೆ ಅಂತ ಕೆಲಸಗಳೇ ಇದು. ಶಾಲೆಯಲ್ಲಿ ಒಂದು 4 ಬೆಂಡೆ ಬೀಜ ನೆಡ್ತೇನೆ ಅವರೇ ಇದ್ರೆ, ನೀವೆಲ್ಲ ಇದನ್ನು ತಗೊಂಡೋಗಿ ಮನೇಲಿ ನೆಡಬೇಕು. ಮೊಳಕೆ ಅದು ವಿಜ್ಞಾನದಲ್ಲಿ ಪಾಠದಲ್ಲಿ ಉಂಟು, ಯಾವುದು ಬೀಜದಿಂದ ಮೊಳಕೆ ಬರುವುದು, ಮೊಳಕೆ ಗಿಡ ಆಗುವುದು. ಹಾಂ, ಯಾರೆಲ್ಲ ನಟ್ಟಿದ್ದೀರಿ? ನಾನು ನಟ್ಟಿದ್ದೇನೆ. ಅದರೊಳಗೊಂದು 2-3 ಮಕ್ಕಳು ಸುಳ್ಳು ಹೇಳೋರು ಇದ್ದಾರೆ, ಅದನ್ನೆಲ್ಲ ಕಳ್ಕೊಂಡು ಹೋಗೋದು ಏನೋ ಮಾಡ್ತಾರೆ. ಅವರೇ ಉಳಿದ ಮಕ್ಕಳ ಹತ್ರ ಕೇಳಿ ನಮ್ದು ಆಗಿದೆ ಅಂತ ಹೇಳ್ತಾರೆ, ಬಿಡಿ ಮಕ್ಕಳ ಸ್ವಭಾವ. ಆಮೇಲೆ ನಮ್ದು ಗಿಡ ಆಯ್ತು ಸರ್ ಅಂದ, ಹಾಂ ಆಯ್ತು, ಆ ಗಿಡ ಮತ್ತೆ ಅದಕ್ಕೆ ಗೊಬ್ಬರ ಎಲ್ಲ ಹಾಕೋದು ಹೇಳಬೇಕು. ನಿರಂತರವಾಗಿ ಕೇಳಬೇಕು, ಮಾತ್ರ ಒಂದೇ ಸಹ ಮಾಡಿ ಕೇಳಿದರೆ ಆಗೋದಿಲ್ಲ. ಈ ರೀತಿಯಲ್ಲಿ ಶಿಕ್ಷಣದ ಮೂಲಕ ಪ್ರತಿಯೊಂದು ಶಾಲೆಯಲ್ಲಿಯೂ ಕೂಡ ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿಯನ್ನು ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯ. ನೋಡಿ ತಿಳಿಬೇಕು, ಮಾಡಿ ಕಲಿಬೇಕು. ಹೌದು, ನೋಡಬೇಕು ಮಕ್ಕಳು. ಆಮೇಲೆ ನಾವು ಶಾಲೆಯಲ್ಲಿ ನೆಟ್ಟಿರ್ತೇವಲ್ಲ, ಅದನ್ನು ಮಕ್ಕಳು ಅದನ್ನು ನೋಡಿ ಅದು ದಿನ ದಿನ ನಾವು ಅದು ಅಭಿವೃದ್ಧಿ ಆಗುವುದು, ಆಮೇಲೆ ಗಿಡ ಹೂ ಬಿಟ್ಟು ಬೆಂಡೆ ಗೋಡಾಗುವುದು ಅದನ್ನೆಲ್ಲ ಮಕ್ಕಳು ನೋಡಿದರೆ ಮಕ್ಕಳಿಗೆ ಅದು ಸಂಪೂರ್ಣವಾದ ಜ್ಞಾನ ಬರ್ತದೆ ಅಂತ. ಆಮೇಲೆ ಈಗ ಇತ್ತೀಚಿನ ದಿನ ಈಗ ಕೆಲವು ಪಾಠದಲ್ಲಿ ಕೂಡ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಶಿಕ್ಷಣ ನಮ್ಮ ಪಾಠದಲ್ಲಿ. ಏನಂತ ಹೇಳಿದರೆ ಈ ಕೃಷಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ಅದನ್ನೆಲ್ಲ ಹಾಕಿದ್ದಾರೆ ಮಕ್ಕಳಿಗೆ. ಹಿಂದಿನ ಈಗ ಅದರ ಅಗತ್ಯ ಇಲ್ಲ ಹೇಳ್ತಾರೆ. ಯಾಕೆ ಅದೆಲ್ಲ ಉಪಯೋಗ? ಯಾವುದು ನೀಲ್ ಹೀಸ್ ನೊಗ ಇದೆಲ್ಲ ನಾವು ಯಾವುದು ಹೋರಿ ಎತ್ತು ಇದನ್ನೆಲ್ಲ ಹೂಡಲಿಕ್ಕೆ ಇದನ್ನೆಲ್ಲ ಉಪಯೋಗಿಸ್ತೇವೆ. ಅದು ಅದರ ಪರಿಚಯವೇ ಇಲ್ಲ ಮಕ್ಕಳಿಗೆ. ಅದೆಲ್ಲ ಎಂತಕ್ಕೆ, ಅದೆಲ್ಲ ಏನು ಪ್ರಯೋಜನ? ಯಾಕಂದರೆ ಈ ಯಂತ್ರ ಈಗ ಯಂತ್ರದಿಂದ ಎಲ್ಲ ನಟ್ಟಿ ಕೊಯ್ಲು ಎಲ್ಲ ಮಾಡ್ತಾರೆ. ಆದರೆ ಎಲ್ಲಾದರೂ ಕ್ರಮೇಣ ಇದೇನಾದರೂ ತೊಂದರೆ ಬಂದಾಗ ಪುನಃ ಆ ವಸ್ತುಗಳ ಪರಿಚಯ ಮಕ್ಕಳಿಗೆ ಇದ್ದರೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಯಾವಾಗಲೂ ಕೇಳುವುದು. ಈಗ ಒಂದು ತೆಂಗಿನ ಮರ, ತೆಂಗಿನ ಮರದಲ್ಲಿ ಏನೆಲ್ಲ ವಸ್ತುಗಳು ಸಿಗ್ತದೆ? ಕಲ್ಪವೃಕ್ಷ ಅಂತ ಹೇಳಿ. ಹಾಂ, ಕಲ್ಪವೃಕ್ಷ ಅಂತ ಎಲ್ಲ ವಸ್ತುಗಳನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ. ಅದರದ್ದು ಹೆಡಿ ಅಂದರೆ ದೊಡ್ಡ ಹೆಡಿಯನ್ನು ಆಗ್ತದೆ. ಓಲಿ, ಓಲಿಯಿಂದ ಏನು ಮಾಡಲಿಕ್ಕೆ ಆಗ್ತದೆ? ಹಿಡಿಗುಂಡು ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಕೊಂತಳಿಕೆ ಅಂತೇಳಿ ಬರುತ್ತೆ, ಚನ್ಪುಳ್ಳಿ ಅಂದೇಳಿ. ಮಕ್ಕಳಿಗೆ ಇತ್ತೀಚಿನ ಮಕ್ಕಳಿಗೆ ಹೆಸರು ಸಹ ಗೊತ್ತಿರುವುದಿಲ್ಲ. ಅದು ಚನ್ಪುಳ್ಳಿ ಅಂದೇಳಿ ಸಣ್ಣದು, ಉದುರಿ ಬೀಳ್ತದಲ್ಲ ಅದು. ಹಾ ಹಾ, ಇದೆಲ್ಲ ತೆಂಗಿನ ಮರದಲ್ಲಿ ಇರುವಂತಹ ವಸ್ತುಗಳು. ಇದರ ಪರಿಚಯವನ್ನು ಮಕ್ಕಳಿಗೆ ಮಾಡಿಸ್ಬೇಕು. ಆಮೇಲೆ ಈ ಗಿಡ, ಈ ತರಕಾರಿ ಗಿಡಗಳು ಇವೆಯಲ್ಲ, ತರಕಾರಿ ಗಿಡಗಳಲ್ಲಿ ಹಾಗೆ ಹೀರಿ, ಆಮೇಲೆ ಬೆಂಡೆ, ಹೀರೆ ಪಡವಲ, ಹೀರೆ ಪಡವಲ ಹಾಗಲ್ಲ, ಇವೆಲ್ಲ ಏನಂತ ಹೇಳಿದ್ರೆ ಆ ಚಪ್ರದ ತರಕಾರಿಗಳು. ಇದರಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗಲಿಕ್ಕೆ ಏನಂದ್ರೆ ಮಿಡಿ ಇರ್ತದೆ, ಆ ಮಿಡಿಯ ಮೇಲೆ ಹೂ ಇರ್ತದೆ. ಅದಕ್ಕೆ ನಾವೇನು ಹೇಳ್ತಾರೆ ಅಂದರೆ ಮಿಡಿ ಹೂವು ಅಂತ ಹೇಳಿ ಕರಿತೇವೆ. ಅದು ಆ ಹೂವು ಅರಳಿದ್ರೆ ಮಾತ್ರ ಇದು ಕಾಯಿ ಕಟ್ಟಿದ್ದು. ಆಮೇಲೆ ಬದನೆ, ಬೆಂಡೆ ಇವೆಲ್ಲ ಒಂದೇ ಒಂದು, ಅವು ಹೂ ಅರಳಿ ಮತ್ತೆ ಕಾಯಿ ಆಗುವುದು. ಅದೆಲ್ಲ ಮಕ್ಕಳಿಗೆ ಪರಿಚಯ ಮಾಡಬೇಕು. ಜೀರಿಗೆ, ಮೆಂತೆ, ಸಾಸಿವೆ, ಇವಾಗ ಅದು ಸಹ ಪರಿಚಯ ಇಲ್ಲ ಮಕ್ಕಳಿಗೆ. ಸ್ವಲ್ಪ ವೃತ್ತಿ ಬದುಕಿನಿಂದ ನಮ್ಮ ಕೃಷಿ ಬದುಕಿನ ಕಡೆಗೆ ಹೋಗುವ. ಈಗ ನೀವು ಈಗ ಮಾಡ್ತಾ ಇರುವಂತಹ ಕೃಷಿಯನ್ನ ಹೇಳಿ. ಈಗ ಭತ್ತದ ಕೃಷಿ ಆಗ್ಬೋದು, ತರಕಾರಿ ಕೃಷಿ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಈ ಬಗ್ಗೆ ಹೇಳಿ. ಹಾ, ನಮ್ಮಲ್ಲಿ ಈಗ ಹೈನುಗಾರಿಕೆಗೆ ಎರಡು ದನ ಇದೆ, ಒಂದು ಕರು ಇದೆ. ಬೆಳಿಗ್ಗೆ ನಾವು ನಮ್ಮ ಮನೆಯವರು ಎಲ್ಲರೂ ಎಲ್ಲರಿಗೂ ದನ ಕರೀಲಿಕ್ಕೆ ಬರ್ತದೆ. ಯಾರು ಬೇಗ ಆಯಿತೋ, ಯಾರಿಗೆ ಅನುಕೂಲ ಆಯಿತೋ ಅವ್ರು ನಾವು ದನ ಕರಿತೇವೆ. ಆಮೇಲೆ ನಂಗೆ ವ್ಯಾಯಾಮದ ಜೊತೆಗೆ ಡೈರಿಗೆ ಹಾಲು ಕೊಡಲಿಕ್ಕೆ ನಾನು ಸೈಕಲಲ್ಲೇ ಹೋಗ್ತೇನೆ. ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ಹೋಗಲಿಕ್ಕೆ, 10 ನಿಮಿಷ ಬರಲಿಕ್ಕೆ ಆಗ್ತದೆ. ಆಮೇಲೆ ಒಂದು ಪುಸ್ತಕ ಕಾಗದ ತಗೊಂಡು ಇಷ್ಟು ಬೂಸ, ಇಷ್ಟು ಖರ್ಚಾಗಿದೆ ದನಿಗೆ, ಇಂತಿಷ್ಟು ಖರ್ಚಾಗಿದೆ, ಹಾಲು ಇಷ್ಟು ಬಂದಿದೆ. ಆಮೇಲೆ ಒಂದು ವರ್ಷದಲ್ಲಿ ಕಳೆದು ಅದನ್ನು ಮಾಡಬಾರದು, ಯಾಕಂದರೆ ಅಲ್ಲಿ ಒಂದು ಭಾವನಾತ್ಮಕವಾದ ಸಂಬಂಧಗಳನ್ನು ಈ ಪ್ರಾಣಿಗಳಲ್ಲಿ ನಾವು ಬೆಳೆಸ್ಕೊಂಡ್ರೆ ಪ್ರೀತಿ ಬರ್ತದೆ ನಮಗೆ, ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಖುಷಿ ಕೊಡ್ತದೆ. ಆಮೇಲೆ ಅವುಗಳ ಸಗಣಿ, ಗೋಬರ್ ಗ್ಯಾಸ್ ಇದೆ ನಮ್ಮನೇಲಿ. ಆ ಗೋಬರ್ ಗ್ಯಾಸ್ ಇರೋದ್ರಿಂದ ಈ ಗ್ಯಾಸ್ಗಿಂತಲೂ ಹೆಚ್ಚು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಕೃಷಿ, ಈಗ ನಾನು ಯಾವ, ಈಗ ಸಾಮಾನ್ಯವಾಗಿ ಮೊನ್ನೆವರೆಗೂ ಮಳೆ ಬಂದಿದೆ, ನೀರು ನಿಂತಿದೆ ಎಲ್ಲ. ಆದರೆ ಕೆಲವರೆಲ್ಲ ಅಂದರೆ ಸಾಮಾನ್ಯ ಅದು ಧಾನ್ಯ ಆಗೋದಿಲ್ಲ, ಅದು ನಷ್ಟ, ಅದ್ರ ಮೇಲೆ ಇದಾಗ್ತದೆ ಅಂತ ಹೇಳಿದೆ. ನಾನು ಟ್ರ್ಯಾಕ್ಟರ್ ತಗೊಂಬಂದು ಎಲ್ಲ ಗದ್ದೆಗಳಿಗೂ ಬೀಜ ಹಾಕಿದ್ದೇನೆ. ಆಮೇಲೆ ಒಂದು 20 ಸೆಂಟ್ಸ್ ಜಾಗಕ್ಕೆ ಸ್ವತಃ ನಾನೇ ಏರಿ ಮಾಡಿ ಸೌತೆ ಹಾಕಿದ್ದೇನೆ. ಈಗ ಸೌತೆ ಈಗ ಬೆಳೀತಾ ಇದೆ. ಮತ್ತೆ ಒಂದು ಇದ್ರ ನಷ್ಟ ನಮಗೆ ಬೇಸಾಯ ಏನು ಪ್ರಯೋಜನ ಇಲ್ಲ ಅನ್ನುವಂಥ ಮಾತು ಸುಳ್ಳೇ ಸುಳ್ಳು. ನಾನು ಅಂದರೆ ನಾವು ಅದರಲ್ಲಿ ಕೆಲಸ ಮಾಡಿದರೆ, ತೊಡಗಿಸಿಕೊಂಡ್ರೆ ಖಂಡಿತ ಲಾಭ ಇದ್ದೇ ಇದೆ. ನಾವು ಹಂಚಿನ ಕಟ್ಟಿನ ಮೇಲೆ ಮಳೆ ಬರುವಾಗ ಕೊಡೆ ಹಿಡ್ಕೊಂಡು ಚಪ್ಪಲಿ ಹಾಕೊಂಡು ಗೊಬ್ಬರ ಬಿಕ್ಲಿಕ್ಕೂ ಜನ ಮಾಡಿದರೆ ಖಂಡಿತ ಲಾಸ್ ಆಗ್ತದೆ. ಈ ತರಕಾರಿ ಕೃಷಿಯ ಸೂಕ್ಷ್ಮ ವಿಚಾರಗಳು ಏನೇನು? ತರಕಾರಿ ಕೃಷಿಯಲ್ಲಿ ನಾವು ಬೀಜ ಹಾಕಿ ಅದು ಅಂದರೆ ಸಾಮಾನ್ಯವಾಗಿ ಕೆಲವು ತರಕಾರಿಗಳು ಸ್ವಲ್ಪ ಗಿಡ ಆಗಿ ಹಾಗೆ ಬೆಳೀತಾ ಇರುವಾಗ ಸ್ವಲ್ಪ ಹಾಳಾಗುವಂಥ ಸಂದರ್ಭ ಬರ್ತದೆ, ಅಂದರೆ ಕೀಟದ ಬಾಧೆ ಜಾಸ್ತಿ ಇರ್ತದೆ. ಈಗ ನಾನು ಸೌತೆ ಹಾಕಿದ್ದೇನೆ, ಅದರೊಳಗೆ ಒಂದು ರೀತಿ ಕೆಂಪು ಕುಟ್ಟಿ ಅಂತೇಳಿ ಇದೆ, ಅದು ಬಂದಿದೆ. ಅದಕ್ಕೆ ಈಗ ನಾನು ಸಾಮಾನ್ಯವಾಗಿ ಇದು ಯಾವುದು ನಿಮ್ಮ ಪೆಸ್ಟಿಸೈಡ್ ಕೀಟನಾಶಕ ಉಪಯೋಗಿಸ್ಲಿಕ್ಕೆ ನಾವು ಮನಸ್ಸು ಬರುವುದಿಲ್ಲ, ಆದರೂ ಅನಿವಾರ್ಯವಾಗಿ ಉಪಯೋಗಿಸಬೇಕಾದ ಸಂದರ್ಭ ಬಂತೀಗ. ಎಲ್ಲಿ ಇಲ್ಲ ಅಂತ ಹೇಳಿದ್ರೆ ಗಿಡ ಸರ್ವ ನಾಶ ಮಾಡಿ ಆಗ್ತದೆ. ಅದು ಅದನ್ನು ಗಮನ ಕೊಡಬೇಕು. ಮತ್ತೆ ಸರಿಯಾದ ಸಮಯಕ್ಕೆ ನೀರು ಮತ್ತು ಗೊಬ್ಬರ ಇವುಗಳನ್ನೆಲ್ಲ ಕೊಟ್ಟರೆ ತರಕಾರಿ ಖಂಡಿತ ಲಾಭ ಆಗ್ತದೆ, ಅದರಿಂದ ಲಾಸ್ ಆಗುವುದಿಲ್ಲ. ಯಾವ ಸಮಯದಲ್ಲಿ ಯಾವ ಗೊಬ್ಬರವನ್ನು ಕೊಡಬೇಕು ಎನ್ನುವಂಥದ್ದು ಕೂಡ ಮುಖ್ಯವಾಗ್ತದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಗಿಡ ಬೆಳವಣಿಗೆ ಆಗುವಂತಹ ಸಂದರ್ಭದಲ್ಲಿ, ಹೂ ಬಿಡುವಂತಹ ಸಂದರ್ಭದಲ್ಲಿ ನೈಟ್ರೋಜನ್ ಅಂಶ, ಫಾಸ್ಫರಸ್ನ ಅಂಶ ಜಾಸ್ತಿ ಬೇಕು. ಹೂ ಕಾಯಿ ಕಚ್ಚುವಂತಹ ಸಂದರ್ಭದಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಬೇಕು ಅಂತ. ಇದರಲ್ಲಿ ಏನಾದರೂ ವ್ಯತ್ಯಯ ಆದರೆ ಹೂ ಬಿಡುವಲ್ಲಿ ಕಾಯಿ ಕಚ್ಚುವಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದ? ಸಾಮಾನ್ಯವಾಗಿ ನಾವು ಅದೆಲ್ಲ ಲೆಕ್ಕಾಚಾರ ಹಾಕಿ ಮಾಡುವಂಥ ಸಂಪ್ರದಾಯ ನಮ್ಮದೇ ಇಲ್ಲ. ನಾನೀಗ ಎಲ್ಲ ತರಕಾರಿ ನಟ್ಟರ ಮೇಲೆ ನನ್ನ ಸುಡ್ಮಣ್ಣು ಮಾಡ್ತೇನೆ, ಸುಡ್ಮಣ್ಣು ಹಾಕ್ತೇನೆ, ಆಮೇಲೆ ಗೊಬ್ಬರ ಹಾಕ್ತೇನೆ, ಹೊಟ್ಟಿ ಗೊಬ್ಬರ ಹಾಕ್ತೇನೆ, ಸ್ವಲ್ಪ ಫರ್ಟಿಲೈಸು ಹಾಕ್ತೇನೆ, ಸೂಪಲ ಯಾವುದಾದ್ರು ಹಾಕ್ತೇನೆ. ಆಮೇಲೆ ಮಣ್ಣೆಲ್ಲ ಕೊಟ್ಟರ ಮೇಲೆ ಗಿಡದ ಬೆಳವಣಿಗೆಗೆ ಅನುಗುಣವಾಗಿ ಸ್ವಲ್ಪ ರಾಸಾಯನಿಕ ಗೊಬ್ಬರ ಬೇರೆ ಯಾವುದಾದ್ರು ಕೊಡ್ತೇನೆ, ಯಾವುದು ಯೂರಿಯಾ ಅಥವಾ ಪೊಟ್ಯಾಶ್, ಯೂರಿಯಾ ಪೊಟ್ಯಾಶ್ ಮಿಕ್ಸ್ ಮಾಡಿ ಸ್ವಲ್ಪ ಕೊಡ್ತೇನೆ. ಅದು ಚೆನ್ನಾಗಿ ಬೆಳ್ಕೊಂಡು ಹೋದ್ರೆ ಕೊಡೋದಿಲ್ಲ ನಾನು ಅದಕ್ಕೆ, ಯಾಕಂತ ಹೇಳಿದರೆ ಅದು ಫರ್ಟಿಲೈಸ್ ಜಾಸ್ತಿ ಆದಷ್ಟು ಆ ಮಣ್ಣಿನ ಸತ್ತು ಕಡಿಮೆ ಆಗ್ತದೆ ಅಂತೇಳಿ ನಾನು. ಹಟ್ಟಿ ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಒಳ್ಳೇದು. ಹಾಂ, ಹಟ್ಟಿ ಗೊಬ್ಬರ ಜಾಸ್ತಿ ಕೊಟ್ಟಷ್ಟು ಒಳ್ಳೇದು. ಹಟ್ಟಿ ಗೊಬ್ಬರ ಕೊಟ್ಟಾಗ ಒಂದು ಜಾತಿಯ ಹುಳ ಬರ್ತದೆ, ನೋಳಿ ಹುಳ ಅಂತ ನಮ್ಮಲ್ಲಿ ಕರಿತೇವೆ. ಅದೇನು ಮಾಡ್ತದೆ ಅಂದರೆ ಮಣ್ಣೊಳಗಿರ್ತದೆ, ಗಿಡನ ಕಟ್ ಮಾಡಿ ಹಾಕದ್ದು. ಆದರೆ ನೀರು ಬಿಟ್ಟಾಗ ನನ್ನ ಮೊಮ್ಮಗಳು ನೀರು ಬಿಡುವಾಗ ಬರ್ತಾಳೆ, ಅಜಯ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಅಂತ ಹೇಳೋದು. ಅಂದರೆ ಬಿಳಿ ಕೊಕ್ಕರೆಗಳೆಲ್ಲ ಬರುತ್ತೆ, ಅವೆಲ್ಲ ನನ್ನ ಫ್ರೆಂಡ್ಸ್ ಅವಳು ಹೇಳೋದು. 15 ಜನ ಆದರೆ ನಾನು ಹಾರೆ ಹಾರೆ ಇಟ್ಕೊಂಡಿದ್ದೇನೆ, ಅಲ್ಲಿವರೆಗೂ ಬರ್ತವೆ ಅವು. ಅಂದರೆ ಅವು ಬಂದರೆ ನಮಗೆ ಸೇಫ್, ಅದನ್ನೆಲ್ಲ ಇಟ್ಕೊಂಡು ತಿಂದು ಅವುಗಳನ್ನು ನಾಶ ಮಾಡಿ ಹಾಕತ್ತೆ. ಒಂದು ರೀತಿ ನೈಸರ್ಗಿಕವಾಗಿ ಸಮತೋಲನ, ಸಮತೋಲನವನ್ನು ಕಾಪಾಡಿಕೊಳ್ತದೆ, ಅದೇ ಮಾಡ್ತದೆ. ಆದರೂ ಕೆಲವು ಸಂದರ್ಭದಲ್ಲಿ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಈಗ ಪ್ರಕೃತಿ ಕೈ ಕೊಡ್ತದೆ. ಈ ಸಲ ಮಳೆ ಬಂದು ತುಂಬಾ ಜನರಿಗೂ ಕಷ್ಟ ಆಗಿದೆ, ಹುಳ್ಳಿಲ್ಲ, ಆಮೇಲೆ ತರಕಾರಿ ಹಾಕೋರು ಅಥವಾ ಧಾನ್ಯ ಹಾಕೋರೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ, ಯಾರು ಏನು ಮಾಡ್ಲಿಲ್ಲ. ನಮ್ಮ ಈ ಬಯಲಲ್ಲಿ ತುಂಬಾ ಖಾಲಿ ಇದೆ, ಯಾರು ಮಾಡ್ಲಿಲ್ಲ ಅದನ್ನ. ಈಗ ಭತ್ತ ಆಗ್ಬೋದು ಅಥವಾ ಇಂಥ ತರಕಾರಿ ಆಗ್ಬೋದು ಅಥವಾ ದ್ವಿದಳ ಧಾನ್ಯದ ಬೆಳೆಗಳಾಗ್ಬೋದು, ಇವುಗಳೆಲ್ಲವನ್ನು ಕೂಡ ಬೆಳೆಯುವಂತಹದ್ದು ಒಂದು ಸಾಹಸವಾದ್ರೆ ಅದನ್ನ ಮಾರಾಟ ಮಾಡುವಂತಹದ್ದು ಇನ್ನೊಂದು ಸಾಹಸ. ಈ ಮಾರಾಟದ ಅನುಭವದ ಬಗ್ಗೆ ಹೇಳಿ. ಮಾರಾಟದೇ ಒಂದು ಸಮಸ್ಯೆ. ಈಗ ಕೃಷಿಕರ ಬೇಡಿಕೆ, ಮುಖ್ಯವಾದ ಬೇಡಿಕೆಗಳು ಏನಂತ ಹೇಳಿದ್ರೆ ಮಾರಾಟ ಅಂದ್ರೆ ವ್ಯಾಪಾರ, ನಾವು ಎಲ್ಲಿ ಅದನ್ನ ಹಾಕಬೇಕು ಅದಕ್ಕೆ ಒಂದು ಉತ್ತಮವಾದ ಬೆಲೆ ಸಿಕ್ಕಿದ್ರೆ ಸಂತೋಷ ಆಗ್ತದೆ. ಈಗ ಉದಾಹರಣೆ, ನಾನು ಸೌತೆ ಪ್ರತಿ ವರ್ಷ ಸೌತೆ ನೆಡ್ತೇನೆ, ಹೇಳ್ತೇನೆ ಕೇಳಿ, ಪ್ರತಿ ವರ್ಷ ಸೌತೆ ನೆಡ್ತೇನೆ. ಸೌತೆ ನೆಡುವಾಗ ಒಂದು ಕೆಜಿಗೆ 10-15 ರೂಪಾಯಿ ಇರ್ತದೆ. ಅಂದರೆ ನಾನು ಹಣದ ಆಸೆಗೋಸ್ಕರ ನಾನು ನೆಡೋದಲ್ಲ, ಆದರೂ ತುಂಬ ನೆಡುವವನಿಗೆ ಎಷ್ಟು ಒಂದು ಸಮಸ್ಯೆ ಆಗ್ತದೆ ನೋಡಿ. ಅದು ಸೌತೆಕಾಯಿ ಬೆಳೆಯುವಾಗ 5 ಕೊಟ್ಟರೆ ಸಂತೋಷ, ಅವರೇನು ಮಾಡ್ತಾರೆ 3 ರೂಪಾಯಿ 5 ರೂಪಾಯಿ, ಅದು ಈಗ ಬೇಡ, ಅದು ಕೊಯ್, ಇವತ್ತು ಫೋನ್ ಮಾಡಿ ಕೇಳಿದ್ರೆ ಕೊಯ್ನೇ ಹೇಳ್ತಾರೆ, ಇವತ್ತು ಪಪ್ಪ ಕಾಯಲಿಲ್ಲ 2 ದಿವಸ ಬಿಟ್ಟು ಬರ್ತೇನೆ. ಆ ರಾಶಿ ಅದು ಕೊಳೆತು ಕೊಳೆಯುದು ಅದನ್ನಲ್ಲಿ ನೋಡಿದರೆ ಹೊಟ್ಟೆ ಉರಿತದೆ. ಆದ್ದರಿಂದ ಸರ್ಕಾರ ಎಲ್ಲ ಜನರಿಗೆ ವಾರ್ಷಿಕವಾದ ಒಂದು ಸರ್ಕಾರದ ಅನುಕೂಲ ಇದೆ ನೋಡಿ, 10,000 ರೂಪಾಯಿ ಕೊಡ್ತದೆ, ಪ್ರಧಾನ ಮಂತ್ರಿಗಳದ್ದು ಕೊಡ್ತದೆ, ರಾಜ್ಯ ಸರ್ಕಾರದ್ದು ಕೊಡ್ತದೆ, ಆಮೇಲೆ ಕೃಷಿ ಸಾಲ ಕೊಡ್ತದೆ. ಇದರ ಜೊತೆಗೆ ಅವನು ಬೆಳೆದ ಉತ್ಪತ್ತಿಗೆ ಒಂದು ಉತ್ತಮವಾದಂಥ ಬೆಲೆ, ಒಂದು ಸಾಮಾನ್ಯವಾಗಿ ಒಂದು ಬೆಲೆ, ಒಂದಿಗೆ ಸೌತೆಗೆ ಒಂದು ಮಿನಿಮಮ್ ಒಂದು 10 ರೂಪಾಯಿ ಅದಕ್ಕಿಂತ ಕಡಿಮೆ ಮಾರಾಟ ಮಾಡದೆ ಇರೋ ಹಾಗೆ ಆಗಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ಪ್ರತಿಯೊಂದು ಯುವಕರು ಕೂಡ ಈ ಕೃಷಿಗೆ ಖಂಡಿತ ಬರುವಂಥ ಸಾಧ್ಯತೆ ಇರ್ತದೆ. ಒಳ್ಳೆಯ ಒಂದು ಬೆಲೆ ಸಿಗಬೇಕು ಅಂದರೆ, ಈಗ ತುಂಬ ಸಿಗಬೇಕು ಅದು ಇದು ಅಂತೇಳಿ ಅಲ್ಲ. ಮತ್ತೆ ಇನ್ನೊಂದು ನಮ್ಮದೊಂದು ತಪ್ಪು ಮಾಡ್ತೇವೆ ನಾವು, ಏನಂತ ಹೇಳಿದ್ರೆ ಒಂದು ವರ್ಷ ಕರ್ಗುಂಜಿ ನಡ್ತು, ಕರ್ಗುಂಜಿ ಅಂದ್ರೆ ಕಲ್ಲಂಗಡಿ ನಡ್ತು, ಯಾರಿಗೋ ಒಂದಿಷ್ಟು ಲಾಭ ಆಯ್ತು, ಎಲ್ಲರೂ ಬೆಳೀತಾರೆ. ಮಾರ್ಕೆಟಲ್ಲಿ ಕಲ್ಲಂಗಡಿ ಜಾಸ್ತಿ ಆಗ್ತದೆ, ಮಾರ್ಕೆಟಲ್ಲಿ ರೇಟ್ ಕಡಿಮೆ ಆಗ್ತದೆ. ಆವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಬುದ್ಧಿವಂತ ಆದವನ ಈ ಕಲ್ಲಂಗಡಿ ಬೆಳೀತಾರಲ್ಲ, ಆ ಎಲ್ಲರೂ ಬೆಳೆದು ನೋಡ್ಬೇಕು, ಎಲ್ಲರೂ ಬೆಳೆಸ್ತಾರ ಅನ್ನೋಂಥ ಸಂದರ್ಭದಲ್ಲಿ ಇವ ಬೂದಿ ಗುಂಬಳಕಾಯಿ ಹಾಕ್ಬೋದು. ಆವಾಗ ಮಾರ್ಕೆಟಲ್ಲಿ ಕಡಿಮೆ ಇರ್ತದೆ, ಸ್ವಲ್ಪ ಅವನಿಗೆ ಸಂಪಾದನೆ ಕೂಡ ಜಾಸ್ತಿ ಆಗ್ತದೆ. ಯಾರೋ ಮಾಡಿದ್ರು ನಾವು ಮಾಡುವ ಅಂತೇಳಿ ಆ ಭಾವನೆ ಬರಬಾರ್ದು. ಅಂದರೆ ಸ್ವಲ್ಪ ಮಾರ್ಕೆಟಲ್ಲಿ ಯಾವ ರೀತಿ ಹೋಗ್ತದೆ ಅನ್ನೋದನ್ನು ನೋಡಬೇಕು. ಸರ್ಕಾರದ ಹತ್ರ ನಮ್ಮದೊಂದು ಬೇಡಿಕೆ ಏನಂತ ಹೇಳಿದರೆ, ಸಾಮಾನ್ಯ ಎಲ್ಲ ರೈತರದ್ದು ಯಾವುದಕ್ಕೆ ಆಗಲಿ ಒಂದು ಮಿನಿಮಮ್ ಇಂತಿಷ್ಟು ಸಿಗಬೇಕು ಅನ್ನುವಂಥದ್ದು ಒಂದು ರೇಟ್ ಫಿಕ್ಸ್ ಮಾಡಿ, ಯಾವುದು ಹೊರಗಡೆ ಮಾರ್ಕೆಟಲ್ಲೂ ಕೂಡ ಅಷ್ಟೇ, ಇಂತಿಷ್ಟು ಮಾರ್ಕೆಟಲ್ಲಿ ಇಂತಿಷ್ಟು ಹೋಗ್ಬೇಕು. ಒಂದು ಭತ್ತ 20 ರೂಪಾಯಿ, ಪಾಪ ಕೆಲವರೆಲ್ಲ ಮನೆಗೆ ತಗೊಂಡು ಹೋಗಲಿಲ್ಲ ಈ ಸಲ, ಸೀದಾ ಹಾಕಿದ್ರು 15-16 ಎಷ್ಟಾಯ್ತೋ ಅಷ್ಟಕ್ಕೆ ತಗೊಂಡೋಗಿ ಹಾಕಿಬಿಟ್ರು. ಹಾಗಾಗಬಾರ್ದು. ಇಂತಿಷ್ಟು ಭತ್ತ ಒಂದು 20 ರೂಪಾಯಿ ಕೆಜಿಗೆ, ತರಕಾರಿ ಒಂದು 30-40 ರೂಪಾಯಿ, ಒಂದು 20 ರೂಪಾಯಿ, ಹೀಗೆಲ್ಲ ಒಂದು ಮಿನಿಮಮ್ ರೇಟ್ ಮಾಡಿಬಿಟ್ಟಿದ್ರೆ ಎಲ್ಲರಿಗೂ ಕೃಷಿಯಲ್ಲೂ ಆಸಕ್ತಿ ಬರ್ತದೆ, ಮತ್ತೆ ರೈತರಿಗೂ ತುಂಬಾ ಅನುಕೂಲ ಆಗ್ತದೆ. ಒಳ್ಳೇದು ನಾಗೇಶ್ ಮಯ್ಯವರೇ, ಆ ವೃತ್ತಿಯಿಂದ ಶಿಕ್ಷಕರಾಗಿದ್ದುಕೊಂಡು ರೈತರ ಮಕ್ಕಳಲ್ಲಿಯೂ ಕೂಡ ಒಂದು ಕೃಷಿ ಪ್ರೇರಣೆಯನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಆ ನಂತರದ ವೃತ್ತಿ ಬದುಕಿನಲ್ಲಿ ನೀವು ಕೃಷಿಯನ್ನೇ ಆ ಮುಖ್ಯ ಉದ್ಯೋಗವಾಗಿ ಇಟ್ಟುಕೊಂಡು ನೀವು ಕೃಷಿಯನ್ನ ಜೀವನವನ್ನು ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ನಿಮಗೂ. ಈಗ ಜೇನು ಕೃಷಿಯ ಅನುಭವದ ಬಗ್ಗೆ ಸುಳ್ಯ ತಾಲೂಕು ಅಮರಮೂಡ್ನೂರು ಗ್ರಾಮದ ಹುಕ್ರಪ್ಪ ಅವರೊಂದಿಗೆ ಸಂದರ್ಶನ. ಕೇಳುಗರು, ಇವತ್ತು ನಮ್ಮ ಜೊತೆಗೆ ಸುಳ್ಯ ತಾಲೂಕು ಅಮರಮೂಡ್ನೂರು ಗ್ರಾಮದ ಮಾಯಿಪಡ್ಕ ಮನೆಯ ಹುಕ್ರ ಅವರಿದ್ದಾರೆ. ಇವರು 16 ವರ್ಷಗಳಿಂದ ಜೇನು ಕೃಷಿಯನ್ನ ಮಾಡಿಕೊಂಡು ಬಂದಂತವರು. ಅವರ ಜೇನು ಕೃಷಿಯ ಅನುಭವನ ನಾವು ಇವತ್ತು ಕೇಳೋಣ. ಆ ಹುಕ್ರ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ, ಎಷ್ಟು ವರ್ಷದಿಂದ ನೀವು ಜೇನು ಕೃಷಿಯನ್ನ ಮಾಡ್ತಾ ಇದ್ರಿ? ಏನು ಸಾಧಾರಣ 1970 ಟೈಮ್ ಶುರು ಮಾಡುತ್ತೆ. ನಂಟ ಹೆಣ್ಣ ಕೈ ಅನುಭವ ಇಟ್ಟು ಏನ ಟ್ರೈನಿಂಗ್ ಓದಿ ಮುಖ್ಯ ಅನುಭವ ಗೆಂತಿ ಎನ್ನ ಆತಿ ಹೆಂಚಿನ ಒಂಜಿ ಕೆಲಸ ಮಾಡ್ಕೊಡು, ಹೆಂಚಿನ ಒಂಜಿ ಹಿಂದೆ ರೂಪ ಮಾಡ್ಕೊಡು ಅನ್ಕೊಂಡು ಅವೆನ್ನ ಇದಿಟ್ಟು ಏನ ಅನುಭವಟೇ ಮಾಡ್ತಾನೆ ಕೆಲಸ. ಈಗ 70 ಸುಮಾರಿಗೆ ಅಂದ್ರೆ ಸುಮಾರು 50 ವರ್ಷ ಹಿಂದೆ ಪರಿಸರ ಎಲ್ಲ ಹೇಗಿತ್ತು? ಕಾಡುಗಳೆಲ್ಲ ಬೇಕಾದಷ್ಟು, ಮರಗಳೆಲ್ಲ ಬೇಕಾದಷ್ಟು ಇತ್ತು? ಕಾಡು ಜಾಸ್ತಿ ಇತ್ತು, ರಬ್ಬರ್ ಮತ್ತೆ ಇಜ್ಜಂದು ಒಂದು ಹೆಂಚಿನ ತೋಟ ಈ ಸಿಹಿ ಆಗದ ಅನ್ಕೊಂಡು ತೋಟ ಕಾಡು ಬೊಕ್ಕ ರಬ್ಬರ್ ಇಂಚಿ ಬಾಯಿನ ಮತ್ತೆ ಎತ್ತನಂತ ಅಡ್ಡೆ ರೀತಿ ವಾ ಮರ ಮಾತ್ರ ಇತ್ತು. ಆಪಗ 50 ವರ್ಷ ದುಂಬು ಮರ ಪ್ರತಿ ಒಂಜಿಲ ಮಂತ ಇಪ್ಪಂಡು ಪೂ ಜಾಸ್ತಿ ಜೇನು ತಿಕ್ಕಣ ಜಾಸ್ತಿ ಹೂ ಬರ್ಕೊಂಡು ಏಕಸದ ಮರ ಬರ್ಕೊಂಡು ಬೊಕ್ಕ ರಬ್ಬರ್ ಬರ್ಕೊಂಡು ಜಾಸ್ತಿ ರಬ್ಬರ್ ತ ಪೂಟ ರಬ್ಬರ್ ತ ಇರೆಟ್ ಇರೆಟ್ ಬರ್ಕೊಂಡು ಜಿಯ ಮುಖಂಚಾನೆ ಎಲ್ಲಿ ಮಡಂಬೋಡಿದ ತಪ್ಪು ನಂತುಂಡು ಕುಂಟಾಳ್ತಾವು ಕಾಯಿ ಇರ್ತಾವು ಪೂರ ಪ್ರತಿ ಒಂಜಿ ವಾವಂಜಿ ಹೂವು ಹಾಕೊಂಡು ಆಯ್ನ ಪೂರ ಈ ಪರಾಗ ಮಂತ್ ಪರಾಗ ಮಂತ್ ಕೊಂತು ತಯಾರು ಮಾಡ್ಕೋವು. ಇತ್ತೆ ಬರ್ಸ ಬರ್ಪುಣ ಇಟ್ಲ ಜಾಸ್ತಿ ಏರುಪೇರು ಆತಂಡು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮುಟ್ಟ ನವೆಂಬರ್ ಮುಟ್ಟ ಬರ್ಸ ಬರ್ತಂಡು ಈ ವರ್ಷ ಹಿಂದೆಡ್ತಾ ಆಯ್ತು ಈ ಜೇನು ಕೃಷಿಗೆ ತೊಂದರೆ ಆತಂಡ ಬರ್ಸ ಬತ್ತು ತಾಯಿ ಬಿಟ್ಟು ಅವು ಕೆಲಸ ಮಾಡ್ಪುಜ ಒಂಜಿ ತೈನಿ ಬರ್ಸ ಬರ್ತಾನ 15 ದಿನ ಮಟ್ಟ ಆಯ್ತ ಕೆಲಸ ಹೋಗುಜ ಇಚ್ಚಿ ಇನ್ಯಾರ ಆಯ್ತು ಬ್ರೂಡ್ ಬೆಟ್ಟಿ ಎಣ್ಮ ಪ್ರೇಮ ಉಂಡತ ಐತೆ ಅವ್ ತಯಾರು ಮಾಡ್ತಿದ್ ಆ ತಯಾರು ಮಾಡ್ತಿದ್ದ 5 ಬುಕ್ಕ 15 ದಿನ ಕರೀತಾತು ಪಸಿ ಕೆಲಂಜಿಲ್ ಹೊತ್ತು ಆಯ್ತಾ ಕೆಲಸ ಮಾಡ್ತೀನಿ. ಇತ್ತೆ ಈ ಜೇನು ಕುಟುಂಬನ ಪತ್ರುಣ ಎಂಚ ಅಂದ್ ಪಣ್ಲಿ ಕಾಡಟು ಒಂಜಿ ಮರಟ್ಟು ಉಪ್ಪುಂಡು ಅಥವಾ ಪೊಟರೆಟ್ಟು ಉಪ್ಪುಂಡು ಜಂಟ ಪುಂಚಟ ಉಂಡು ಅವ ಐನ್ ಮತ್ತ ದೆಪ್ಪುಣೆ ಮತ್ತೆ ಇಂಚ ಇದು ಪೆಟ್ಟಿಗೆ ಪಾಡಣ ಎಂಚ ಅವನಂತ ಈ ಸಾಧಾರಣ 10-11 ಗಂಟೆ ಟೈಮ್ ಕಾಡಕ್ಕೆ ಬೋಡದಮ್ಮ ಬುಳ್ಪು ಬುಳ್ಪು ಬೋಡು ಬುಲ್ಪು ಹೋತಾನಾಗ ಅವು ಕೆಲಂಜಿರು ಪೋಪುನ ಬರ್ಪುನ ಪೋಪುನ ಬರ್ಪುನ ಗೊತ್ತಾಗೊಂಡು ಓಡಿಗೆ ಪೋತು ಬೂರ್ಪೋ ಒಂಚಿ ಹೋಪೋ ಏನಂತ ಸ್ವಲ್ಪ ಗೊತ್ತಾಗೊಂಡು ಕೇಳು ಅಂತ ನಮ್ಮ ಹೋತಾನ ಒಂಜ ಪುಂಚಿ ಹೊಡಿತಂತ ಹೆಂಗೈತದ ಅಲ್ಪ ಎದಿ ಎಂಚ ಎಂಚ ಉಂಡು ಅವೇ ರೀತಿ ಪ್ರೇಮಕ್ಕೂ ಬಲ್ಲಟ್ಟು ಕಟ್ಟೋಡು ಕಟ್ಟೋಡು ಕೈ ಬಾಡ್ತು ಗತ್ತದು ದೆಪ್ಪಡು ಪುಂಚನ ಬುಡ್ಪಾವಡು ಬುಡ್ಪಾವಡು ಬುಡ್ಪತ್ತು ಅವು ಅಲ್ಪ ಎಂಜೆಂಜಿನ ಎದ್ದಿಂಡು ಅಂಜೆಂಜನ ಈ ಪ್ರೇಮಟ್ಟು ಕಟ್ಟೋಡು ಎದ್ದಿ ಪೊಡಿ ಅವರ ಬಲ್ಲಿ ಆತ ನಮ್ಮ ಪೂ ತಲಂಚನ ಆತ ಕ್ಲೀನ್ ಕಟ್ಟೋಡು ಕಟ್ಟತ್ತು ಆತನಾಗ ಒಂದ್ ಕೊರ್ತಾಕೊಂಡು ಒಂದ್ 5 ಮಿನಿಟ್ ಕೊರ್ತಾಕೊಂಡು ಎದಿ ಕಮ್ಮಿ ಪಂಡ ಏತು ಎದಿ ಉಪ್ಪು ಇಜೆಂಡ ಜಾಸ್ತಿ ಪಂಡ ಏತು ಜಾಸ್ತಿ ಅಂಡ ಈ ಸುರುಗು ಬದುಕುಂಟು ಒಂಜಿ 4-5 ಎದಿಮಂತ ಇಪ್ಪುಂಡು ಜಾಸ್ತಿ ಏನಂಟ ಸಾಧಾರಣ ಒಂಜಿ 9 ಎದಿಮಂತ ಇಪ್ಪು ಮಲ್ಲ ಕೂಡ ಮಲ್ಲ ಸಂಸಾರ ಇತ್ತಂಟ ಜಾಸ್ತಿ ಇಪ್ಪು ಅಯ್ಯ ನಮ್ಮ ದೇಶದ್ದು ಎಂಜೆಂಜ್ ಇಪ್ಪುಂಡು ಆಯ್ನ ಕೊಯ್ತು ಆತ ಮೆತ್ತು ಕಟ್ಟದ ಪ್ರೇಮ ಇಡೋಡು ಅವು ಇತ್ತೆ ಫ್ರೇಮ್ ಸರಿ ಆಗುಂಡ ಪಣಿ ಮಲ್ಲ ಇತ್ತ ಪ್ರೇಮ ಸರಿ ಆತ ಕೊಯ್ತು ಕೊಯ್ತು ಕೊಯ್ತು ಪ್ರೇಮ ಸರಿ ಆತ ಕಟ್ಟೋಡು ಅಂಜೆ ಭಾರತ ನಾರು ಮಾಡ್ತದ ಕಟ್ಟಣ ಅಂದು ಬೊಕ್ಕ ಅಂದ ಅವು ಈ ಗಾಬಿರಿ ಆತ ಪರಾರಿ ಆತ ಹೋಪ ನಮ್ಮ ಈ ದಿಕ್ಕು ಪ್ರೇಮ ಕಟ್ಟದ ಆಯ್ಪೆಟ್ಟು ಒಪಾಸಿ ನಮ್ಮ ಒಲ್ಪ ಎದ್ದಿಂಡು ಅಲ್ಪನೆ ಬಚ್ಚಕುಳ್ಳು ಪೋ ಒಪಾಸಿ ಮುದ್ದಾತು ಅಯ್ಯ ನಮ್ಮ ನಡು ಪೋತು ಬರ್ಮುತ್ತಾನಾಗ ಐತೆ ರಾಣಿ ಇಟ್ಕೊಂಡು ರಾಣಿ ಇಟ್ಕೊಂಡು ಆ ರಾಣಿ ಎತ್ತು ಪಾಡ್ತು ಮುಚ್ಚಿದ್ದು ಮತ್ತೆ ಪದಕೊಂಡು ಜೇನು ಕುಟುಂಬ ಪತ್ತಿಯರ ಕೈಟೆ ಬತ್ತೊಳಿಯ ಜೆಂಡ ಇಜೆಂಡ ಬುಟ್ಟಿ ದಾಲಿ ಕೈತೆ ಬರ್ತದ ಕೈತೆ ಬರ್ತದ ತುಚ್ಚುಂಡ ಎಂಕು ಮೂರ್ತಿ ತುಚ್ಚುದ ಅವನಿಗೆ ಆರಿಚ್ಚಿ ದಾಲಾ ಪೂಜೆ ಎಂಕ್ ಇತ್ತ ಮಂತ್ರ ಅಂತ ಎಂಕ್ ಅಲರ್ಜಿ ಅಂದು ಆಯ್ನ ಕೊಣತ ನಮ್ಮ ದಿಡ್ನ ಕೊಣತ ದಿಡ ಸಾಧಾರಣ 1 ಗಂಟೆ ಅನ್ನಾಗ ಬುಳ್ಪು ಕೊಂಡ 1 ಗಂಟೆ ಅನ್ನಾಗ ಪೂರ ಕೆಳಂಜಿಲ್ ಬರ್ಪೋ ಬತ್ತು ಪೂರ ಕುಳ್ಳುವ ಅಂತ 1 ವರ್ಷ ಕೊಣತ ನಮ್ಮ ದೀಡ್ದ ದೀಡ್ತು ಇನಿ ದೀಡ್ತು ಎಲ್ಲ ಮರದ ಮಾಡಿ ಬೇತೆ ನಮ್ಮ ಎಷ್ಟು ರಾಜ್ಯ ಪೆಟ್ಟಿಡು ಒಂಜಿ ಕಡ್ಡಿಗೆ ತಿತ್ತರೆ ವಾಪಸ್ ನಡ್ಕೊಂಡಿಡು ನೀರು ಮುಖ ಗೇಡ್ ತಂದಾಂಡು ಮುಖ ಪೋಪುಜ ಪೋಪುಜ ಇನ್ನ ಕೆಲಸ ಮಾಡ್ತಂದ ಈ ರೆಕಾರ್ಡ್ ಪಂಡರ್ ಈ ಪರಾರಿ ಆಪಣೆ ದಾಯಿಗೆ ಪೋಪುಂಡು ಈ ಕುಟುಂಬ ಬುಡ್ತು ಬೇತೆ ಪೋಪುಣ ಭಾರತ ಪೋಪುಂಡು ಅವು ದಾಯಿಗೆ ಪೆಟ್ಟಿಗೆ ದಿಂಜನಾಗ ಎದಿ ದಿಪ್ಪುನಾಗ ಅವು ಎದಿನ ದಿತ್ತದು ಪೋಪು ದೂರ ದೂರ ಪೋಪು ಎದ್ದಿನಿ ದೆತ್ತದ ನಮ್ಮ ಆಯ್ನ ಬಂದ್ರ ಉಪಾಸ ಎದ್ದಿ ಒಲ್ಪ ಉಂಡು ಆಡಿಗೆ ಬತ್ತದ ಕೂಡುಪ ದುಂಬು ಇತ್ತನಾಡಿಗೆ ಆಯ್ನ ಬತ್ತೋಡು ಹಂಚ ಆ ರಾಣಿ ಒಂಜಿ ಒಂಜಿ ರಾಣಿ ಅದು ಪೆಟ್ಟಿ ಕೊಡದು ಪಾಡ್ರಂಡ್ಲ ಪೂರೈಕೆ ಬರ್ಪಡಿ ಇದು ಒಂಜಿ ಕುಟುಂಬಟ್ಟು ಒಂಜೆ ರಾಣಿ ಉಪ್ಪುಣ ಜಾಸ್ತಿ ಉಪ್ಪುಂಡ ಒಂಜಿ ಒಂಜಿ ಉಪ್ಪುಣ ಜಾಸ್ತಿ ಅಂಡ ಪಾಲಾಪುಂಡ ಜಾಸ್ತಿ ಅಂಡ ಒಂಜಿ ರಡ್ಡ ಅಂಡ ಐನ ಕಡ್ಡಿಗೆತ್ತಿ ಅಂಡ ಪಾಲಾ ತಗೋ ಪಾಲಾಪುಂಡು ದುಂಬೆ ಗೊತ್ತಾಪುಂಡ ಗೊತ್ತಾಪುಂಡ ಪಾಲಂಟ ಎನ್ಮೋ ನಮ್ಮ ಈ ಬ್ರೂಡು ಪೆಟ್ಟಿ ಎನ್ಮೋ ಪ್ರೇಮಿ ಪೊಂಡು ಎನ್ಮೋ ಪ್ರೇಮ ತಾಯ್ತು ಎನ್ಮೋ ಪ್ರೇಮಲ ಪೂರ ಸೆಟ್ ಆ ತಿಪ್ಪು ಫುಲ್ ಗೆಲೆಂಜಿ ತಿಪ್ಪು ಎನ್ಮೋ ಇಟ್ಲ ಎದ್ದೀಪುಂಡು ಎದಿ ಆತನ ನಮ್ಮ ಮುಚ್ಚಲಿದ್ದು ಊತಾನಾಗ ಒಂದು ಗಾಬಿ ಜಾತಿ ಒಂದು ಕೋಪದಲ್ಲಗ ತಿಪ್ಪು ಕೋಪದಲ್ಲಗ ಜಾಸ್ತಿ ತುಚ್ಚುಣ ಮುಚ್ಚಲ್ ತಿಪ್ಪುನೇ ತುಚ್ಚರ ಅಯ್ಯ ನಮ್ಮ ತೂತಾನಾಗ ಅದಕ್ಕೆ ಅಲ್ಲಿ ಸರಿ ಪಾಲು ಅನ್ಕೊಂಡ ಪಾಲು ಅನ್ಕೊಂಡ ಅಂತ ಪಾಲು ಮಾಡ್ಕೊಂಡೆ ಬಂಡ ಪಾಲು ಅನ್ಕೊಂಡ ನಾಲ್ ಎದ್ದಿನ ಬೆತ್ತದಿರುಡು ನಾಲ್ ಎದ್ದಿ ಈ ದುಂಬು ಇತ್ತು ನಲ್ಪಣೆ ದಿರುಡು ಅವನಂಟ ನಮ್ಮ ಪಾಲು ಮಾಡ್ಕೊಂಡಾಗ ಈ ರಾಣಿ ಉಂಡೋಜ್ಜ ಅಂತ ಓನೋಡು ರಾಣಿ ಇತ್ತನೇನು ದೂರ ದೇವ್ನ ಆ ಇತ್ತನೆ ಪೆಟ್ಟಿ ಅವು ಅಲ್ಲೇ ಬೋಡು ಬುಕ್ಕ ಒಂಜಿ ವಾರ ಕರೀದು ನಮ್ಮ ದೂವೋಡು ತೂತು ಅದನ್ನಾಗ ಇತ್ತು ಕಡ್ಡಿಗೆತ್ತಿ ಅತಿಪುಂಡು ಈ ನಮ್ಮ ಪಾಲು ಮಾಡ್ತದೆ ಪರಸ ಪೆಟ್ಟಿಗಿಟ್ಟು ಅದು ಗೊತ್ತಾಯ್ತು ಪ್ರತಿ ಒಂಜಿ ನಾಲ್ಕು ಪ್ರೇಮ ಓರಿಪುಂಡಾಯ್ತು ನಾಲ್ಕು ಪ್ರೇಮ ಓರಿ ಇಟ್ಟು ಕಡ್ಡಿಗೆತ್ತಿ ಬಂಡು ಆಯ್ನ ಪೂರ ಕಟ್ಟು ಮಾಡ್ಕೊಂಡು ಕಟ್ಟು ಮಾಡ್ತದ್ದು ಒಂಜಿ ಎಡ್ಡೆ ನಂಗೆ ಸರಿ ಆಯ್ನ ನಂಗೆ ಆ ಎಡ್ಡೆ ರಾಣಿ ಇಡ ತೋರಾತಿ ಬಂಡ ಅಂತ ನಂಗೆ ಗೊತ್ತವ ಅಯ್ನು ಒಂಜಿ ಗುಡು ಆಯ್ನ ತೀರ್ತು ಬಾಗಿನ ಕೂಡ ಕಟ್ಟು ಮಾಡ್ಕೊಂಡು ಒಕ್ಕಂಜಿ ಇರುವೋ ದಿನದಾಯ್ತ ಗುಡ್ಡ ಹಾಕೊಂಡು ರಾಣಿ ಗುಡ್ಡ ಹಾಕೊಂಡು ಒಂದು ಎಡ್ಡ ಸಮ್ದು ಕೆಲಸ ಮಾಡ್ಕೊಂಡು ನಮ್ಮ ಪಾಲ್ ಮಾಡೋದು ದೂರ ರಾಣಿ ತಿನ್ನೋ ಕೆಲಸ ಮಾಡ್ಕೊಂಡು ಬುಕ್ಕ ಈ ಕೊಂಜಿ ರಡ್ ರಡ್ ಮಾಯಂತ ಪಾಲ ದಿರುಡು ಐಕ್ಲ ದಿಕ್ಕಲ ಒಂಜಿ ಪೀಸ್ ಮಾಯಂತ ಪಾಲ ನಾಲ್ ಪೀಸ್ ಮಾಡ್ಕೊಂಡು ಇತ್ತು ಎದಿಕ್ಕ ಕಟ್ಟಿ ಇರುಡು ಇತ್ತೆ ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಪಂಡ ಅವು ದಾಯಿತ ಸೂಚನೆ ಕಂಡು ಅಂಡ ಅವು ಏಪ ಮರಿಯಲ ಮಟ್ಟ ಇಪ್ಪುಂಡು ಬುಕ್ಕ ಸೈಪ್ಪವು ನಂಟ ಅವು ನಮ್ಮ ಪಾಲ್ ಮಾತು ದಿರುಡು ಅಂಟ ಗಂಡು ನೊಣ ಆವಡತ್ತಿ ಆವಡತ್ತಿ ಇಜ್ಜಂಡ ದಿಕ್ಕು ಜೋಡಿ ಕಬ್ಬಿಸಿತು ಅಂತ ಒಂದು ಸಾಧಾರಣ ನಾಲ್ಕು ಗಂಟೆ ಅನ್ನಾಗ ಕಾಡಿಗೆ ಹೋಗ್ಬಿಟ್ಟು ರಾಣಿ ಈಗ ಈ ರಾಣಿಗೆ ಕಾಡು ಟೈಕ್ ಒಂದು ಮಿಲನ ಬುಕ್ಕ ಪೆಟ್ಟಿಟ್ಟು ಪಾಡ್ದ ಬುಕ್ಕ ಅಲ್ಲ ಪರಾರಿ ಆಪುಂಡತ್ತ ಬುಡುತ್ತು ಹೋಗ್ಬಿಟ್ಟ ಹೌದಾಯಿಗೆ ಬುಡ್ತು ಪೋಪುನ ಹೌದಾಯ್ತ ಅಲ್ಲ ನವೆಂಬರ್ ಡಿಸೆಂಬರ್ ಟೈಮ್ ಮತ್ತೆ ಬುಡ್ತು ಪಾರ್ತು ಪೋಪ ಹೌದಾಯಿಗೆ ಹೌದಂಟ ಸಂಸಾರ ಕಮ್ಮಿ ರಾಣಿ ಇದ್ದ ಬುಡ್ತು ಹೋಪ ರಾಣಿ ಇತ್ತನ ಬುಡ್ತು ಹೋಪುಜ ಆಯ್ತು ನಂಟ ದಾಲ ಕಂಗ್ ಬಜಿ ಲೋಸ ಅನ್ನಂಟ ಹೋಪ ಲೋಸ ಹರ್ಬುಡ್ಯಾರ ಅಲ್ಲಿ ಲೋಸ ಹಾಯ್ ಪೆಟ್ಟಿಗೆ ನಮ್ಮ ಬೇತಿ ಪೆಟ್ಟಿಗೆ ಬರ್ತದ ಈ ಕಡ್ಡಿಗೆ ತೆಕ್ಕೋರುಡು ಅವ ಹತ್ತದಂಟ ದಾಯ್ತ ಬಿಡುದಂಟ ಒಂಜಿ ತಟ್ಟೆ ಸಕ್ಕರೆ ಪಾಡ್ತು ಐದು ಒಂದು ತಪ್ಪು ಅಂತ ಪೊಡಿ ಮಾಡ್ತು ಪಾಡೋಡಿ ತಪ್ಪದಾಯ್ದು ಅವು ಇದ್ದ ನೀರು ಸಕ್ಕರೆ ನೀರಿಗೆ ಬುರುತ್ತ ಇಪ್ಪು ಅಂತ ಸಕ್ಕರೆ ಪಾಕ ಮಾಡ್ಕೊಂಡೆ ಪಂಡ ಸಕ್ಕರೆ ಇತ್ತು ಸಕ್ಕರೆ ಅವ ಒಂದು ಪಣಿ ಇದು ದಪ್ಪ ತಲೆ ಅವಳು ಅಂಜಿ ಏನು ಸಕ್ಕರೆ ನೀರು ಏನು ಸಕ್ಕರೆ ನೀರು ಜೀರ್ತಿ ಕೆಲವು ತಗೊಂಡು ಬಂದಾಗ ಸಕ್ಕರೆ ನೀರು ಜೀರ್ಪೇರು ಏನ್ ಜೀರ್ತಿ ಅವ್ ನಮ್ಮ ಸಕ್ಕರೆ ನೀರು ಜೀರ್ ದಾಯ್ ತಗೊಂಡ ಅವ್ ನಮ್ಮನೆ ಕಾಕುವ ಏಪ ಕೊಂಡು ಬರ್ಪಿ ಕೆಲಸ ಬಿದ್ದಾಡ ಉದಾಸೀನ ಉದಾಸೀನ ಏನು ದೀಜಾರ ಹೆಚ್ಚಿಗೆ ಲೋಸ ಅಂತ ಒಂಜಿ ಒಂಜಿ ಪೆಟ್ಟಿಗೆ ಇರ್ತು ಒಂಜಿ ಕಡ್ಡಿಗೆ ತಿಂದ ಅವತ್ತ ಬಜಿ ಲೋಸ ಅಂತ ಒಂದು ಸೂರ್ಯ ಸಾಕಾರ ಜೀರ ಅವತ್ತ ಸೀಜ್ ನೇ ದಿಡ್ಪೇನೆ ಆ ತೆಂತ ಸಮಯ ಉಂಟ ಆಯ್ನ ದೀಡಂತ ಕಾಡಿಗೆ ಹೋಗ್ಬಿಚು ನಮ್ಮನೆ ಇತ ಕರಿ ಒಂದು ಪತ್ತು ವರ್ಷ ಅಡ್ತು ಈ ತಾಯ್ಸಕ್ ಬ್ರೂಡ್ ಕಾಯಿಲೆ ಬತ್ತಂಡತ್ತ ಅವು ಎಂಚುಂಡು ರೋಗ ಪುರಿ ಬರ್ಪಣವು ಆ ರೋಗ ಇತ್ತೆ ಹೆಂಚು ಗೊತ್ತಂಡ ಅವ ಕೆಲವು ಈ ಮತ್ತೆ ಪೆಟ್ಟಿಗೆಟ್ ಖಾಲಿ ಜ್ಯೂಸ್ ಮಾಡ್ತಿದ್ದೆ ಸೀಯ ಬೇಗ ಬೇಗ ಅವರ ಈ ದ್ರಾಕ್ಷ ಬುಕ್ಕ ಪರಂದು ಪರಂಗಿ ಬಿಳಕಾಯಿ ಕುಕ್ಕು ಅಯ್ನ ಜ್ಯೂಸ್ ಮಾಡ್ತದ್ದು ಈ ಸೂಪರ್ ಇಟ್ಬೇರು ಅವು ಒಂದು ತಯಾರು ಮಾಡ್ತಾರೆ ಬೇಡ ಕೆಂಜಿ ಒಂದು ಉಂದಿ ಅನುಭವ ಅವು ಮತ್ತೆ ಕೆಲವು ಈ ಮತ್ತೆ ಹಾಲು ಮಾತ್ರ ಜೀರ್ತದ ಈ ರೋಗ ತಲೆ ಹಾಕೊಂಡು ಆಗಲಿ ಕೆಲವು ನಮ್ಮ ಈ ಮರಕ್ಕಳು ಅಂತ ಪರಾಗ ಮಾಡ್ಬಾರ ನಮ್ಮ ಈ ಪೆಟ್ಟಿಗೆ ನಮ್ಮ ಅಲ್ಲಿ ತಾವ ಪೆಟ್ಟಿಗೆ ತೆಂಜಿಲ ಕೂತು ಪರಾಗ ಮಾಡ್ಬೋದು ಅಲ್ಲಲ್ಲಿ ಆಯ್ತು ಟಚ್ ಆಗ್ಬೋದು ರೋಗ ಉರಿಯಾಗ ಪಗಾರಿಗ ಅಂಚನೆ ಹತ್ತಿಬಿಟ್ಟು ಅಂಚತ್ತು ರೋಗ ಅರ್ಪಣ ರೋಗ ಅರ್ಪಣ ಹೆಂಚೋದನ್ನ ರೋಗ ಅರ್ಪಣ ಅಂತ ಒಂದು ಕಿಲಿಂಜಿನ ಮಸ ಪೂರ ಹತ್ತಿಕೊಂಡು ಆಯ್ತು ಚುಕ್ಕಿದಲೆ ಬರ್ಕೊಂಡು ಬುಕ್ಕ ಈ ಕಡ್ಡಿಗೆ ತಿಜ್ಜ ಅವು ಅರ್ಧ ಅರ್ಧ ತಿಂದದ್ದು ಉದುರು ಉಂಟು ಅಂತ ಇಕೊಂಡು ಕೆತ್ತಿವಂತ ಬೆಳೆ ನಮ್ಮ ಈ ತಾರ ಗೋಟು ತಾರ ಎಲ್ಲ ಅಳಿಕೊಂಡು ಉದುರು ಇಕೊಂಡು ಅವು ರೋಗ ಅನ್ಕೊಂಡು ಇಡಿಮುಟ್ಟ ಅಂಜನೆ ಮುಪ್ಪನೆ ಉಂಡ ಹೆಚ್ಚು ಕಮ್ಮಿ ಆತಂಡ ಇಜ್ಜಿ ಏನು ಜಾಸ್ತಿ ಬಂತ ಮಾತು ಅಂತೆ ಜಾಸ್ತಿ ಒಂದು ಇಪ್ಪತ್ತು ನಾಲ್ಕು ಪೆಟ್ಟಿಗೆ ಮಟ್ಟ ಮಾಡುವಂತೆ ಮುಕ್ಕಿ ಇತ್ತೆ ಮುಪ್ಪೊಂಡು ಮುಪ್ಪಟ್ಲ ಏಮಂತ ಕೆಲವು ಹಾಲತ್ ಚೀಯತ್ ಪೆಟ್ಟಿಗೆ ಇದ್ದು ತೋರ್ನ ಇಜ್ಜಿ ಈ ತರ ಇದ್ದು ತೋರ್ತಾನಲ್ಲ ಇಜ್ಜಿ ಏನೇ ಮಂದ ಈ ಪೋರ್ ಏನ್ ಅಂತ ಏನೇ ಜಾಲ ಏನೇ ಪ್ರೇಮ ಪೆಟ್ಟಿಗೆ ಏನೇ ಮಾಡ್ತಾವ ಪಣೀತ್ ಪಣ್ಲೆ ಆಯ್ತ ಬಗ್ಗೆ ಆಯ್ತಾ ಆ ಪೆಟ್ಟಿಗೆ ಮಾಡ್ಕೊಂಡೆ ಪಂಡ ಇಂಚ ಅವು ಅಳತೆ ಮಾಂತ ಇಂಚ ಅಂತ ಅವು ದುಂಬುದ ಪೆಟ್ಟಿಗೆ ಇಪ್ಪಡತ ಐನೇ ಅಳತೆ ಇತ್ತು ಪ್ರೇಮ ಅಂತಾರೆ ಒಂಜಿ ಪ್ರೇಮ ಅಳತೆ ಇತ್ತು ಒಂಜಿ ಪ್ರೇಮ ಅಲ್ಬನೇನು ಅಂಚ ಕೊಯ್ತು ಈ ಕೈಗಾರಿಕೆ ಕೊಯ್ತು ಅಂತ ವಾ ಮರಟ್ಲ ಮಾಡ್ಕೊಳ್ಳಿಯ ವಾ ಮರಟ್ಲ ಮಾಡ್ತಾರ ಏನು ಸಾಗು ಅಂತ ಮರ ತುಂಡು ಏನಿತ್ತು ಅಣ್ಣ ಆಪುಂಡು ಅವರ ಪ್ರತಿ ಒಂಜಿ ಮರಟ್ಲ ಆಗ್ಬೋದು ನಮ್ಮ ಬೀಜದ ಮರ ಆಗ್ಬೋದು ಬುಕ್ಕ ಬೆಂಡೆಗೆ ಆಗ್ಬೋದು ಬುಕ್ಕ ಕೆಲವು ಮರ ಈ ಒಂದು ತರುವಲ್ತ ಮರ ಆಗ್ಬೋದು ತರುವಲ್ತ ಮರ ಅವು ಆಯ್ತು ಎಡ್ಡೆ ಆಗ್ಬೋದು ಆಯ್ತು ಜಾಸ್ತಿ ಆಯ್ತು ನಮ್ಮ ಈ ಸೀಯ ಒಲ್ಲ ಪೊತ್ಕೊಳ್ಳು ಉಂಟು ಆಯ್ತು ಸೀಯ ಜಾಸ್ತಿ ಚಿಕ್ಕುಡ ಆಯ್ತು ಬುಕ್ಕ ಕುಂಟಂದ್ರ ಅವುಲ ಮೆದ್ದು ಮರ ಕೈ ಶಿರ್ಪು ಕೆಲವು ಎಡ್ಡ ಗಟ್ಟಿ ಇದ್ರ ಮರಟ್ಟು ಬಂದ ಕೊಯ್ಯರ ಕಷ್ಟ ಕೊಯ್ಯರ ಕಷ್ಟ ಲಾಕೊಂಡು ಐಕ ಅವು ಕಾಲಿನ ಜಾಸ್ತಿ ಅವು ಮೆದು ಬಿಡ್ ಮರ ಮೆದು ಮರಟ್ಟ ಉಣಂಗಣ್ಣ ಪಣಿತ ಬೆಂಡ ಪೂಜೆ ಬೆಂಡ ಬಜ್ಜಿ ಅವ್ ನಮ್ಮ ಏತು ಬಡ ಈತ ಆಗಿರತ್ತ ಮಾಡ್ಕೊಂಡ ದಾಲ ಬಜ್ಜಿ ಬೆಂಡ ದಾಲ ಬಜ್ಜಿ ಆತಿ ಮಾಡ್ಕೊಂಡು ಬೆಂಡ ದಾಲ ಮಾಡ್ಕೊಂಡು ಆಯ್ತಾ ಫ್ರೇಮ್ ಅಂತ ಹೆಂಚ ಮಾಡ್ಬೋಣಿ ಮಿತ್ ಅವು ಈ ಕಮತಮ್ ಅಂತ ಮಾಡ್ಪೀರೋಣ ಕಮತದ ಇಜ್ಜಿ ಕಮತಮ್ ಬೆದ್ರದ ಲಾಭ ಇನ್ನ ಅದಕ್ಕೆ ಮತ್ತೆ ಮಲ್ಪಾರಾಗೊಂಡು ಬೆದ್ರದೇ ಲಾಭಂಡು ತೊಂದರೆ ಇಜ್ಜಿ ಬುಂಡ ಬೇತೆ ಈ ತರುವಲ್ ತಮ್ಮ ಆಗೊಂಡು ಎಡ್ಡ ಖುಷಿ ಆಗೊಂಡು ತರುವಲ್ ತಮ್ಮ ಅವು ಅವು ಹಾಳಾಕೊಂಡು ಜಾಸ್ತಿ ಬಕ್ಕ ಈ ಸಾಗು ತಮ್ಮ ದಾಲಾ ಬಿಸಿ ಗಟ್ಟಿ ಎಡ್ಡ ಗಟ್ಟಿ ಉಂಡು ಸಾಗು ತಮ್ಮ ಪೆಟ್ಟಿಗೆ ಕೊಂಡು ಬೇಪಿ ರಾಮ ಏರಿ ಕಟ್ಟಿನ ಫ್ರೇಮ್ ಪ್ರೇಮ ಅವೇ ಪ್ರೇಮ ಅವೇ ಏನು ಜಾಸ್ತಿ ಆಗ್ತದೆ ಬೆಂಡೆಗೆ ತಮರ ಮಲ್ಪ ಎಡ್ಡೆ ಅವು ದಾಲಾ ಬಿಜಿ ಕುಂಬಾ ಬಿಜಿ ಬಕ್ಕ ಅಬ್ಬಕ್ಕ ಸಾಗು ಅಂತ ಇದಕ್ಕೆ ಪೆಟ್ಟಿಗೆ ಮಾಡ್ಪಿರ ಬೊಡ ಏನತ್ತು ಮರ ತಿಕ್ಕೊಂಡೈತೆ ಚಿಕ್ಕ ಏನು ಅಂತ ಪೂರ್ ಬಂದ್ಕೊಂಡು ಇದನ್ನ ಕಣಕ್ ಒಣಗಿದ ಮೇಲೆ ತುಂಡು ಕೊಡ್ತಾರೆ ಈ ಉದ್ದತಿ ಮಿಲ್ಲಿಟ್ಟು ಏನೋ ಕೈಗಾರ ಗಟ್ಟಿ ಹೋಯ್ಪನೆ ಹೋಯ್ತು ಏನು ಮಾಡ್ಕೊಂಡು ಅಲತೆ ದೀಪನಲ್ಲ ಏನು ಪ್ರೇ ಪೆಟ್ಟಿಗೆ ಮಾಡ್ಕೊಂಡು ಅಂಜಿನ ಮುಚ್ಚ ಮಾಡ್ಕೊಂಡಲ್ಲ ಏನು ಪೂರ ಇಲ್ಲಿ ಅಚ್ಚಿ ಈಗ ಎದುರಿಗೆ ಒಂದು ರಾಣಿ ತಡೆಗೇಟು ಬುಕ್ಕ ಫ್ರೇಮ್ ಇದು ಮತ್ತೆ ಬಡತ ಮೆಶ್ ಮತ ಅವು ಮತ ಅವ ಅಂಗಡಿ ಇಟ್ಟಿಕೊಂಡ ಒಂದು ಗೇಟ್ ಗೇಟ್ ಗೇಟ್ ಅಂಗಡಿ ಇಟ್ಕೊಂಡು ಗೇಟ್ ಮತ್ತೆ ಇರುವತ್ತೆರಡು ರೂಪಾಯಿ ದಾನಿ ಕೊಡಿ ಗೇಟ್ ಮಾತ ಅಂಗಡಿ ಇಟ್ಟಿಕೊಂಡ ಅವು ಜೇನು ಸೊಸೈಟಿ ಮಾತ್ರ ಇಕ್ಕ ಬೇತ ತಿಕ್ಕುದು ಅಲ್ಲ ಮಾಯಂತ ಬಲ ಎಲ್ಲ ಜೇನು ಸೊಸೈಟಿ ಸುಲಿ ಹೊಡೆದಿಕೊಂಡು ಇದು ಜೇನು ದೆಪ್ಪಿಯರ ರೆಡಿ ಆತಂಡ ಹೆಂಚು ಗೊತ್ತಾ ಜೇನು ದೆಪ್ಪರ ಅಂತ ನಮ್ಮ ತೂವಡು ತೂವಡು ತೂತ ಅಂತ ಅವು ಈ ಅದಿ ಸೀಲ್ ಅವಳು ರಡ್ಡ ಬಡ್ಡ ಎಲ್ಲ ಸೀಲ್ ಅವಳು ಅವು ಸೀಲ್ ಆಯ್ನಂಟ ಅವು ಎಡ್ಡ ಪಾಕ ಆತ ದಪ್ಪ ತಿಪ್ಪುವ ಸೀಲ್ ಆವತ್ತನಾಡ ನಮ್ಮ ಸಕ್ಕರೆ ನೀರ್ತಲ್ಲ ತಿಪ್ಪುವ ಪತ್ತ ಪ್ರೇಮ ಎಡ್ಡ ಸೀಲ್ ಆಯ್ನ ದಿತ್ತದ ಒಂಜಿ ಪ್ರೇಮ ಈ ಸೀಲ್ ಆವತ್ತಿನ ನಮ್ಮ ಮಿಕ್ಸ್ ಮಾಡ್ತಂಟ ಈ ಪೂರ ಹಾಲ ತಿಂಡು ಅವು ನಂಟ ಸಕ್ಕರೆ ನೀರ್ತಲ್ಲ ನಮ್ ನೀರ್ ಗುಟ್ಟು ತಯಾರ ಮಾಡ್ತಲ್ಲ ಅದಕೊಂಡು ಮಂದ ಪೂಜಿ ಇಂದು ಹಾಲ ತಿಕೊಂಡು ನೂರೇ ಬರ್ಕೊಂಡು ಆಯ್ತು ಏನು ಸೀಲ್ ಆಯ್ನೇನು ಮಾತ್ರ ಏನು ತಿಕೊಂಡ ಸೀಲ್ ಆವತ್ತನೇನು ಈ ಸೀಲ್ ಆವತ್ತನೇನು ದಿಪ್ಪರ್ನೆ ಇದ್ದಿ ಅವ ಇತ್ತು ಇತ್ತಿಲ್ಲ ತೊಂದರೆ ಇದ್ದಿ ನಂಟ ಬುಕ್ಕರಿ ಆ ಕೊರ್ಪಣತ್ತ ಅಗಲಿಗೆ ಎಡ್ಡೆ ಒಂದು ಬಿಡತ್ತ ಓಲಾಳ ಪುಳಿ ಮನೆ ಬರ್ತಾನೆ ನಡೆ ಸೀಯೇ ಬರ ಇದು ಸೀಲಿನ ದೆಪ್ಪಣ ಅಂತ ನಮ್ಮ ಇದು ಪೆಟ್ಟಿ ದೆಪ್ಪಣ ಕಿಲಿಂಜಿಲ್ ದೆಪ್ಪಣ ಕೆದಿ ಊದುತು ಊದು ಊದುತು ಏನು ಅಂದು ಊದುತು ಅಲ್ಲಿ ಕಾಯ್ತು ತಟ್ಟಂತ ರಾಪು ಜೊತೆ ಬೀಸದಿದ್ದು ಈ ಕವರ್ ಪೂರ ಕೊಯ್ಪಣ ಈ ಪ್ರೈವೇಟ್ ಕೊಯ್ಪಣ ದಾಲಜ್ಜಿ ಮೀಸಾಳಿಗೆ ಇರ್ತ ಮೀಸಾಳಿ ಮಾಡೋದು ತಿರ್ಗಪಣೆ ಒಂಜಿ ಸರ್ತಿಗೆ ನಾಲ್ಕು ಫ್ರೇಮ್ ಇಡೀ ರಾಕೊಂಡು ನಾಲ್ಕು ಫ್ರೇಮ್ ರಾಕೊಂಡು ಆಯ್ತು ಏನು ಸೂಪಾರ್ಟ್ ಏಳು ಪ್ರೇಮಿ ದಿಟ್ಟೆ ಏಳು ಪ್ರೇಮಿ ದಿಟ್ಟೆ ದಪ್ಪ ಹಾಕೊಂಡು ಎನ್ಮೋ ಪ್ರೇಮ ದಿಟ್ಟ ದಪ್ಪ ಬರ್ಪಿಸಿ ಏಳು ಪ್ರೇಮ ಸದಾರ ಆಜ್ ಪ್ರೇಮ ದಿಟ್ಟ ಆಜ್ ಪ್ರೇಮ ಏಳು ಪ್ರೇಮ ಎಡ್ಡೆ ಹಾಕೊಂಡು ಒಂಜಿ ಪೆಟ್ಟಿಟ್ಟು ಒಂಜಿ ಸೂಪರ್ ಏನು ಎಡ್ಡೆ ಸಂಸಾರ ಮಲ್ಲ ಸಂಸಾರ ಅಂಟ ಒಂಜಿ ರಡ್ಡು ಮೂಜಿ ಮುಟ್ಟ ಜೀತಿಪೇನೆ ಮೂಜಿ ಆಯ್ತು ಒಂಜಿ ಸತಿ ಮೂಜಿ ಅಂತ ಅಂಡ ಅದ ಸಾಧಾರಣ ಒಂಜಿ 5 ಕೆಜಿ 6 ಕೆಜಿ ನೀತಿಕೊಂಡಿ ಅವು ತಿಂಗಳಿಗೆ ಒಂದ್ ಸತಿ ದಪ್ಪಣ ಒಂದ್ ಸತಿ ಏನು 15 ದಿನ ಕೊರ ದಿಪ್ಪೆ 15 ದಿನಕ್ಕೂ ದಿಂಜಾಪುಂಡು ಆಗೊಂಡು ಬೋರ್ಡ್ ಏನಾಯ್ತ ಪರಾಗ ಪುಷ್ಪರಸ ಬೋರ್ಡು ಬೋರ್ಡು ಅವನಂತ ಈ ತೋಟಲ ಬೋರ್ಡು ರಬ್ಬರ್ ಲಬೋರ್ಡು ಈ ಕಾಡಲ ಬೋರ್ಡು ಇತವು ಈ ಜೇನಿನ ತೂಂಡ ವಾಮರತ್ತವು ಪೂತವು ಅಂದ್ ಗೊತ್ತಾಕೊಂಡ ಕಾಯಿರ್ತ ಮಾತ್ರ ಒಂಜಿ ಗೊತ್ತಾಕೊಂಡ